ತಿಳಿಸಿದ್ದಾರೆ. ಆಮೇಲೆ ಚೋಲೆರಾಜ್ ಅವರು ಬಿಲಾಕಲ್ ಬೆಲ್ಲಾರಿ ತಾಲೂಕಿಂದ ನಮಗೆ ತಿಳಿಸಿದ್ದಾರೆ. ಅವರು ಸುಮಾರು 5 ಎಕರೆನಲ್ಲಿ ವ್ಯವಸಾಯ ಮಾಡ್ತಾರೆ. ಅವರು ಮಿಶ್ರ ಬೆಳೆ ಎಲ್ಲ ಹಾಕಿದ್ದಾರೆ. ಆಮೇಲೆ ಅದರಲ್ಲಿ ಅವರು ದಾಳಂಬರೆ ಆಗಲಿ, ಆಮೇಲೆ ಮುಸ್ಕಿನ ಜೋಳ ಆಗಲಿ, ಆಮೇಲೆ ಬಾಳೆ ಆಗಲಿ ಬೆಳೆಸ್ತಾ ಇದ್ದಾರೆ. ಈ ಸಲ ಏನಾಗಿದೆ ಅಂದರೆ ಸ್ವಲ್ಪ ಮಳೆ ಹೆಚ್ಚಿಗೆ ಬಂದಿದೆ ಅವರಿಗೆ. ಸೊ ಅದರಿಂದ ಎಲೆ ಚುಕ್ಕೆ ರೋಗ ದಾಳಂಬರೆಗೆ ಆಗಲಿ ಮುಸ್ಕಿನ ಜೋಳಕ್ಕಾಗಲಿ ಕಂಡು ಬಂದಿದೆ. ಆಮೇಲೆ ಇದರಿಂದ ಏನಾಗಿದೆ ಅಂದರೆ ಈ ಉದುರುವಿಕೆ ಸಾಕಷ್ಟು ಹೆಚ್ಚಾಗಿದೆ. ಆಮೇಲೆ ಈ ಹಣ್ಣು ಒಡೆಯೋದು ಅಥವಾ ಅದಕ್ಕೆ ನಾವು ಫ್ರೂಟ್ ಕ್ರ್ಯಾಕಿಂಗ್ ಅಂತ ಹೇಳ್ತೀವಿ, ಅದು ದಾಳಂಬರಿನಲ್ಲಿ ಸಾಕಷ್ಟು ಕಾಯಿಗಳಲ್ಲಿ ಇದು ಕಂಡು ಬಂದಿದೆ. ಆಮೇಲೆ ಇದರಿಂದ ಈ ಎಲೆ ಚುಕ್ಕೆ ರೋಗನೂ ಸಾಕಷ್ಟು ಜಾಸ್ತಿ ಬಂದಿದೆ. ಇದರಿಂದ ಅವ್ರಿಗೆ ಇಳುವರಿ ಸುಮಾರು 30% ಕಡಿಮೆ ಆಗಿದೆ ಅಂತ ಅವ್ರು ನಮಗೆ ತಿಳಿಸಿದ್ದಾರೆ. ಮಹಾದೇವ್ ಶೆಟ್ಟಿ ಅವರು ಸೋಸಾಲೆ ಟಿ ನರಸೀಪುರ ಮೈಸೂರಿಂದ ನಮಗೆ ತಿಳಿಸಿದ್ದಾರೆ. ಅವರು 2 ಎಕರೆನಲ್ಲಿ ರಾಗಿ ಇಂಡಾ ವೆರೈಟಿ, ಆಮೇಲೆ 6 ಎಕರೆನಲ್ಲಿ ಭತ್ತ IR-64 ವೆರೈಟಿ ಅವರು ಬೆಳೆಸ್ತಾ ಇದ್ದಾರೆ. ಸೊ ಇದರಿಂದ ಅವ್ರಿಗೆ ಈ ಸಲ ಸಾಕಷ್ಟು ಮಳೆ ಬಂತು. ಬಟ್ ಅವ್ರಿಗೆ ಕೆಂಪು ಮಣ್ಣಿದೆ. ಸೊ ಈ ಕೆಂಪು ಮಣ್ಣಿಂದ ಏನಾಯ್ತಂದ್ರೆ ಈ ಬಹಳ ಏನಂದ್ರೆ ಅವ್ರಿಗೆ ಕೆಂಪು ಮಣ್ಣಿಂದ ಏನಾಗಿದೆ ಅಂದರೆ ನೀರು ಬಸ್ಸೋಗುತ್ತೆ. ಸೊ ಅದರಿಂದ ಅವ್ರಿಗೆ ಜಾಸ್ತಿ ಏನು ಈ ಸಲ ಪೆಟ್ಟು ಬಿದ್ದಿಲ್ಲ, ಅಂದರೆ ಹಾನಿ ಆಗಿಲ್ಲ. ಅದರಿಂದ ಇವ್ರಿಗೆ ಈ ನೀರು ನಿಲ್ಲುವುದು ಆಗಲಿ ಅಥವಾ ಬೇರೆ ಯಾವುದನ್ನು ತೊಂದರೆ ಆಗಲಿ ಅವ್ರಿಗೆ ಆಗಲಿಲ್ಲ. ಈ ಸಲ ಭತ್ತಕ್ಕೆ ಅವ್ರಿಗೆ ಮಾರ್ಕೆಟ್ ರೇಟ್ ಬಹಳ ಕಡಿಮೆ ಸಿಕ್ಕಿದೆ. ಸೊ ಅದರಿಂದ ಅವರ ಆದಾಯ ಕಡಿಮೆ ಆಗಿದೆ ಅಂತ ಅವ್ರು ನಮಗೆ ತಿಳಿಸಿದ್ದಾರೆ. ನಾರಾಯಣ್ ಶಿಂಡೆ ಅವರು ದಾವಣಗೆರೆ ತಾಲೂಕಿಂದ ನಮಗೆ ತಿಳಿಸಿದ್ದಾರೆ. ಅವರು ಸುಮಾರು 3 ಎಕರೆನಲ್ಲಿ ಬಾಳೆ ಮತ್ತೆ 5 ಎಕರೆನಲ್ಲಿ ಅವರು ಅಡಿಕೆ ಬೆಳೆಸ್ತಾ ಇದ್ದಾರೆ. ಆಮೇಲೆ ಈ ಸಲ ಅವ್ರಿಗೆ ಬಾಳೆ ಒಳ್ಳೆ ಕ್ರಾಪ್ ಆಗಿದೆ. ಬಟ್ ಈ ಇದು ಏನಂದ್ರೆ ಸರಾಸರಿ ಮಳೆ ನಿರಂತರ ಮಳೆಯಿಂದ ಅವ್ರಿಗೆ ಬಾಳೆಗೆ ಸ್ವಲ್ಪ ಇಳುವರಿ ಕಡಿಮೆ ಆಗಿದೆ. ಆಮೇಲೆ ಅವ್ರು ಏನ್ ನಮ್ಗೆ ತಿಳಿಸಿದ್ದಾರೆ ಅಂದ್ರೆ ಇದರಿಂದ ಅವ್ರಿಗೆ ಈ ಕೀಟಬಾಧೆ ಆಮೇಲೆ ರೋಗ ಬಾಧೆ ಬಹಳ ಹೆಚ್ಚಾಗಿ ಬಂದಿದೆ. ಆಮೇಲೆ ಈ ಸಲ ಅವ್ರದ್ದು ಗುಣಮಟ್ಟದ ಕಾಯಿ ಬಾಳೆಕಾಯಿ ಅವ್ರಿಗೆ ಸಿಕ್ಕಲಿಲ್ಲ, ಹಣ್ಣು ಸಿಕ್ಕಲಿಲ್ಲ. ಯಾಕಂದ್ರೆ ಮಳೆ ಸರಿಯಾಗಿ ಬಂದಿಲ್ಲ, ಕೆಲವು ಸರಿ ಜಾಸ್ತಿ ಬಂತು, ಕೆಲವು ಸರಿ ಮಳೆನೇ ಬಂದಿಲ್ಲ. ಸೊ ಈ ಹೀರಾಫೇರಿಯಿಂದ ಅವ್ರಿಗೆ ಸಾಕಷ್ಟು ಬಾಳೆಗೆ ಹಾನಿ ಆಗಿದೆ. ಸುಮಾರು 60% ಅವ್ರಿಗೆ ಇಳುವರಿ ಕಡಿಮೆ ಆಗಿದೆ ಅಂತ ನಾರಾಯಣ್ ಸಿಂಧೆ ಅವರು ನಮಗೆ ತಿಳಿಸಿದ್ದಾರೆ. ಚಂದ್ರಶೇಖರ್ ಸಿ ಸಿರಾ ತಾಲೂಕು ತುಮಕೂರಿಂದ ನಮಗೆ ತಿಳಿಸಿದ್ದಾರೆ. ಅವರು ಈ ಸಲ ಕೃಷಿ 2 ಎಕರೆನಲ್ಲಿ ಮಾಡಿದ್ದಾರೆ. ಅದರಲ್ಲಿ ಅವರು ತೆಂಗುನ ಬೆಳೆಸಿದ್ದಾರೆ. ಸೊ ಈ ತೆಂಗು ಸುಮಾರು 200 palms ಅವರು ಇಟ್ಕೊಂಡಿದ್ದಾರೆ. ಆಮೇಲೆ ಮಲ್ಬರಿ ಅವರು 3 ಎಕರೆನಲ್ಲಿ ಬೆಳೆಸಿದ್ದಾರೆ. ಸೊ ಇದರಿಂದ ಏನಾಗಿದೆ ಅಂದರೆ ಸೆರಿಕಲ್ಚರು ಮಾಡ್ತಾ ಇದ್ದಾರೆ ಅವರು, ಪ್ಲಸ್ ತೆಂಗು ತೋಟನೂ ಇಟ್ಕೊಂಡಿದ್ದಾರೆ. ಆಮೇಲೆ ಇದರಿಂದ ಅವ್ರಿಗೆ ಈ ಸಲ ಒಳ್ಳೆ ಮಳೆ ಬಂದಿದೆ, ಅದರಿಂದ ಬೆಳೆನೇ ಅವ್ರಿಗೆ ಚೆನ್ನಾಗಿ ಬಂದಿದೆ. ಆಮೇಲೆ ಇದು ಸೆರಿಕಲ್ಚರ್ ಅವ್ರು ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅದೂ ಅವ್ರಿಗೆ ಸಾಕಷ್ಟು ಪ್ರಾಫಿಟ್ ಬಂದಿದೆ. ಇದು ಅಲ್ಲದಲ್ಲೇ ಸುಮಾರು 8 ಜನ ನಮಗೆ ಬೇರೆ ಕಡೆಯಿಂದ ಅಂದರೆ ಧಾರವಾಡ ಗದಗ್ ಚಾಮರಾಜನಗರ ಇಂದ ಎಲ್ಲ ನಮಗೆ ಅವ್ರ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಅವ್ರಿಗೆ ಹವಾಮಾನ ಮಿತ್ರ ಬಹಳ ಒಳ್ಳೆ ಕಾರ್ಯಕ್ರಮ ಅಂತ ಅವ್ರಿಗೆ ತಿಳಿದು ಬಂದಿದೆ. ಆಮೇಲೆ ಅವರು ಇದರಿಂದ ಎಲ್ಲ ಲಾಭ ಪಡೀತಾ ಇದ್ದಾರೆ ಅಂತ ನಮಗೆ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು. ಅಳಿಸೋಕು ಅಲ್ಲ ಸಂಚಕಾರ ಮಾಡದಿರಿ, ಇರುವುದೊಂದೇ ಭೂಮಿ, ಇರುವುದೊಂದೇ ಭೂಮಿ, ತುಳಿಯದಿರಿ ಕೇಡಿನ ದಾರಿ, ಹಸಿರನ್ನು ಕೊಲ್ಲದಿರಿ, ಉಸಿರಿಗೆ ಸಂಚಕಾರ ಮಾಡದಿರಿ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು, ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ತಾವು ಪ್ರಶ್ನೆ ಅಥವಾ ಸಂದೇಶವನ್ನು ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488, 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟೀ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪಿ. ಪ್ರಾಯೋಜಕರು: ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ, ಕಗ್ಗೋಡ್ಲು ಗ್ರಾಮ. ಸುದ್ದಿ ಜೊಂಪೆ ಒತ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜೊಂಪೆನ ವಿವರ: ಜಂಡಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಣಲಿ 9 ಕೋಟಿ ರೂಪಾಯಿ ಖರ್ಚಲಿ ಸಿಂಥೆಟಿಕ್ ಅಥ್ಲೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡಿಕೆ ಸರ್ಕಾರದ ಅನುಮತಿ ಸಿಕ್ಕಿಟ್ಟು ಈಗಾಗಲೇ 20 ಲಕ್ಷ ರೂಪಾಯಿ ಬಿಡುಗಡೆ ಆಗುತ್ತು ತಿಳಿ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ತಿಳಿಸಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸೇರಿದಂಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕೂಡುಕೂಟಲಿ ಜಂಡಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿದ್ದ ಕೊಡಗು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟದ ಸಾಂಸ್ಕೃತಿಕ ಪೈಪೋಟಿಗೆ ಚಾಲನೆ ನೀಡಿ ಮಾತನಾಡಿ, ಪ್ರತಿದಿನದ ಒತ್ತಡದ ಕೆಲಸದ ಮಧ್ಯೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಕ್ಕೆ ಓಟ, ನಡೆಯದು, ವ್ಯಾಯಾಮ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋಕ್ಕೂ, ಇದರಿಂದ ಮಾನಸಿಕ ಮತ್ತೆ ದೈಹಿಕ ಆಗಿ ಆರೋಗ್ಯ ಕಾಪಾಡಿಕೊಳ್ಳಕ್ಕೆ ಸಾಧ್ಯ ಅಂತ ಹೇಳ್ದು. ಬೇರೆ ಬೇರೆ ಕಾರ್ಮಿಕ ಕಾಯ್ದೆ ಅಡಿ ನೋಂದಣಿ ಆಗಿರುವ ಉದ್ದಿಮೆಗಳಲ್ಲಿ ಕೆಲಸ ಮಾಡುವ ಹೆಂಗಸರಿಗೆ ಮುಟ್ಟಿನ ಸಮಯದಲ್ಲಿ ಪ್ರತಿ ತಿಂಗಳ 1 ದಿನದ ವೇತನ ಸಹಿತ ರಜೆ ನೀಡಕುತ್ತಳಿ ಮಡಿಕೇರಿ ವೃತ್ತದ ಹಿರಿಯ ಕಾರ್ಮಿಕ ನಿರೀಕ್ಷಕರಾದ ಎಂಎಂ ಎತ್ನಟ್ಟಿಯವರು ತಿಳಿಸಳು. ಈ ರಜೆ ವರ್ಷಕ್ಕೆ 12 ದಿನ ಪಡೆಯಕ್ಕೆ ಇದಕ್ಕೆ ವೈದ್ಯಕೀಯ ಪ್ರಮಾಣ ಪತ್ರ ಬೇಕಾಗಿರಲೆ, ಕೆಲಸ ನೀಡವು ಈ ರಜೆನ ಕಡ್ಡಾಯಾಗಿ ನೀಡಕುತ್ತವೆ ಹೇಳ್ದು. ವಿರಾಜಪೇಟೆ ಇಸಿಎಚ್ಎಸ್ ವೈದ್ಯ ಅಧಿಕಾರಿಗ ತಾರೀಖು 10 ಮತ್ತು 12 ಸೇವೆಗೆ ಲಭ್ಯ ಇರದುಲೆ, ಹಲ್ಲಿನ ವೈದ್ಯರು ನಾಳೆ ಇರದುಲೆ ತಿಳಿ ಪ್ರಕಟಣೆ ತಿಳಿಸಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ 2025-26 ಸಾಲಿನ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಶಾಲಾ ಕಾಲೇಜುಗಳ ಕೊಡಗು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಜಂಬರ ತಾರೀಖು 13 ಹೊತ್ತರೆ 10 ಗಂಟೆಗೆ ಕುಶಾಲನಗರ ಸರ್ಕಾರಿ ಪ್ರೌಢಶಾಲೆ ಮತ್ತು ಕಾಲೇಜಲ್ಲಿ ನಡೆದಿದೆ. ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ಮಧ್ಯಪ್ರದೇಶದ ಗೂನಲ್ಲಿ ನಡೆದ 14 ವರ್ಷದೊಳಗಿನವರ ರಾಷ್ಟ್ರಮಟ್ಟದ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಲಿ ಕರ್ನಾಟಕ ತಂಡನ ಕೊಡಗಿನ ಮಿನ್ನಂಡ ಲಿಖಿತ್ ಚಿನ್ನಪ್ಪ ಮತ್ತು ಲೇಖನ್ ಚಂಗಪ್ಪ ಅವು ಪ್ರತಿನಿಧಿಸಿದವು. ಇದರಲ್ಲಿ ಲಿಖಿತ್ ಚಿನ್ನಪ್ಪ ಅವು ಕಂಚಿನ ಪದಕನ ಪಡ್ಕೊಂಡಳು. ಇವು ಗೋಣಿಕೊಪ್ಪಲು ಕಾವೇರಿ ಕಾಲೇಜಿನ ಹಾಕಿ ತರಬೇತುದಾರರಾದ ಮಿನ್ನಂಡ ಜೋಯಪ್ಪ ಮತ್ತು ಪ್ರೀತ್ ಜೋಯಪ್ಪ ಅವರ ಮಕ್ಕ. ಕುಶಾಲನಗರ ಗುಡ್ಡೆಹೊಸೂರು ಗ್ರಾಮದ ಸಿರಗಜ್ಜಿ ಮೋಹಿನಿ ಮತ್ತು ಶ್ರೀಧರ್ ದಂಪತಿಗಳ ಮಗಳು ಮೌಲಿ ಶ್ರೀಧರವು ಮೈಸೂರು ಮಾನಸ ಗಂಗೋತ್ರಿ ವಿಶ್ವವಿದ್ಯಾಲಯದಲ್ಲಿ ಎಂಎಸ್ಸಿ ಮಾಲಿಕ್ಯುಲರ್ ಬಯಾಲಜಿ ವಿಭಾಗದಲ್ಲಿ 2 ಚಿನ್ನದ ಪದಕನ ಪಡ್ಕೊಂಡಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ 2025-26 ಸಾಲಿನ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ 14-17 ವರ್ಷದೊಳಗಿನ ವಿಶೇಷ ಚೇತನರ ವಿದ್ಯಾರ್ಥಿಗಳ ಕ್ರೀಡಾಕೂಟದ ಉದ್ಘಾಟನೆ ಜಂಬರ ತಾರೀಖು 12 ಕುಶಾಲನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದಿದ್ದೇಳಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಳು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ಮಾರ್ಚ್ ತಾರೀಖು 14 ರಾಷ್ಟ್ರೀಯ ಲೋಕ ಅದಾಲತ್ ಕೊಡಗು ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆದಿದ್ದೇಳಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ತಿಳಿಸಳು. ಕೃಷಿ ಇಲಾಖೆ ವತಿಯಿಂದ ಕೊಡಗು ಜಿಲ್ಲಾ ಮಟ್ಟದ ಸಿರಿಧಾನ್ಯ ರೋಡ್ ಶೋ ಜಂಬರ ತಾರೀಖು 13 ಹೊತ್ತರೆ 7 ಗಂಟೆಗೆ ಉದ್ಘಾಟನೆಯಾದೆ. ಮೆರವಣಿಗೆ ಕೋಟೆ ಅಂಗಳದಿಂದ ಗಾಂಧಿ ಮೈದಾನ ಮುಟ್ಟ ನಡೆದಿದೆ. ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಪಾಕ ಪೈಪೋಟಿ ಅಂದೇ ಹೊತ್ತರೆ 10 ಗಂಟೆಗೆ ಮಡಿಕೇರಿನ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ನಡೆದಿದೆ.